ಗಿರಿ ಜಾಗರೂಕರಾಗಿರಿ. ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 6:50. ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ. ಎಫ್ಎಂ ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ವೇಳೆ ಸರಿಯಾಗಿ 6:51. ಕೃಷಿ ರಂಗ ರೈತ ಬಾಂಧವರ ಕಾರ್ಯಕ್ರಮ. ರೈತ ಬಾಂಧವರ ಕಾರ್ಯಕ್ರಮ ಕೃಷಿ ರಂಗ. ಕೃಷಿ ರಂಗ ಕಾರ್ಯಕ್ರಮ ಕೇಳುತ್ತಿರುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಆಲಿಸಲಿದ್ದೀರಿ ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಎಂಎಸ್ ಸ್ವಾಮಿನಾಥನ್ ಅವರ ಜೀವನ ಮತ್ತು ಸಾಧನೆ ಕುರಿತು ಪರಿಚಯಾತ್ಮಕ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ವಿಜಿ ಬಾವಲತಿ ಹಾಗೂ ಶ್ರೀದೇವಿ. ತದನಂತರ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಬಹುದು. ಮೊದಲಿಗೆ ಕೇಳೋಣ ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಎಂಎಸ್ ಸ್ವಾಮಿನಾಥನ್ ಅವರ ಜೀವನ ಮತ್ತು ಸಾಧನೆ ಈ ಕುರಿತಾದ ಪರಿಚಯಾತ್ಮಕ ಕಾರ್ಯಕ್ರಮ. ಮೊಂಕೊಂಬು ಸಾಂಬಶಿವನ್ ಸ್ವಾಮಿನಾಥನ್, ಇದು ಕೃಷಿ ಕ್ಷೇತ್ರದಲ್ಲಿ ಅಚ್ಚಳಿಯದ ಚಾಪು ಒತ್ತಿದ ಈ ಯುಗದ ವಿಜ್ಞಾನಿ ಡಾಕ್ಟರ್ ಎಂಎಸ್ ಸ್ವಾಮಿನಾಥನ್ ಅವರ ವಿಸ್ತೃತ ಹೆಸರು. ಆತ್ಮೀಯರ ವಲಯದಲ್ಲಿ ಎಂಎಸ್ ಎಂದೇ ಖ್ಯಾತಿಯಾದವರು. ಇವರು ದೇಶ ವಿದೇಶದ ಕೃಷಿ ವಿಜ್ಞಾನ ರೈತಾಪಿ ವರ್ಗದವರಲ್ಲಿ ಅಷ್ಟೇ ಅಲ್ಲದೆ ಜನಸಾಮಾನ್ಯರಿಗೂ ಚಿರಪರಿಚಿತರಾದವರು. ಜಗತ್ತಿನ ಕೆಲವೇ ಕೆಲವು ಕೃಷಿ ವಿಜ್ಞಾನಿಗಳಲ್ಲಿ ಡಾಕ್ಟರ್ ಸ್ವಾಮಿನಾಥನ್ ಹೆಸರು ಮುಂಚೂಣಿಯಲ್ಲಿದೆ. ಅವರು 2023 ಸೆಪ್ಟೆಂಬರ್ 28 ಭೌತಿಕವಾಗಿ ನಮ್ಮನ್ನಗಲಿದ್ದಾರೆ. ಅವರ ವ್ಯಕ್ತಿತ್ವ, ಸಾಧನೆ ಮತ್ತು ಕೃಷಿ ಕ್ಷೇತ್ರಕ್ಕೆ ಸಲ್ಲಿಸಿದ ಅವರ ಕೊಡುಗೆಯ ಬಗ್ಗೆ ತಿಳಿದುಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯ. ವ್ಯಕ್ತಿ ಜೀವನದ ಪರಿಚಯ ಹೇಳುವುದಾದರೆ, ಹೆಸರಾಂತ ಸರ್ಜನ್ನಾದ ಎಂಕೆ ಸಾಂಬಶಿವನ್ ಮತ್ತು ಧಾರ್ಮಿಕ ಶ್ರದ್ಧೆಯುಳ್ಳ ಪಾರ್ವತಿ ತಂಗಮ್ಮಲ್ ಅವರ ಉದರದಲ್ಲಿ ತಮಿಳುನಾಡಿನ ಕುಂಭಕೋಣಂದಲ್ಲಿ 1925 ಆಗಸ್ಟ್ 7 ದಂಪತಿಗಳ ಎರಡನೆಯ ಮಗನಾಗಿ ಸ್ವಾಮಿನಾಥನ್ ಜನಿಸಿದರು. ಅವರ ತಂದೆಗೆ 3 ಗಂಡು ಮತ್ತು 1 ಹೆಣ್ಣು ಮಗು ಇದ್ದರು. ಸ್ವಾಮಿನಾಥನ್ ಅವರು ತಮ್ಮ 11ನೇ ವಯಸ್ಸಿನಲ್ಲಿ ತಂದೆಯನ್ನ ಕಳೆದುಕೊಂಡು ನಂತರ ಅವರ ಚಿಕ್ಕಪ್ಪನ ಆಶ್ರಯದಲ್ಲಿ ಬೆಳೆದರು. ಸ್ವಾಮಿನಾಥನ್ ಅವರು ಇಂಗ್ಲೆಂಡಿನ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾಗ ತಮ್ಮ ಸಹಪಾಠಿಯಾದ ಮತ್ತು ಪ್ರತಿಷ್ಠಿತ ಮನೆತನದಲ್ಲಿ ಹುಟ್ಟಿ ಪ್ರಭಾವಿ ಶಿಕ್ಷಣ ಮತ್ತು ಆರ್ಥಿಕ ತಜ್ಞೆಯಾದ ಮೀನಾ ಭೂತಲಿಂಗಂ ಅವರನ್ನು 11 ಏಪ್ರಿಲ್ 1955 ಮದುವೆಯಾದರು. ಸ್ವಾಮಿನಾಥನ್ ಅವರಿಗೆ ಸೌಮ್ಯ, ಮಧುರಾ ಮತ್ತು ನಿತ್ಯ ಎಂಬ 3 ಹೆಣ್ಣು ಮಕ್ಕಳಿದ್ದರು. ಅವರೆಲ್ಲರೂ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಲ್ಲಿ ಅತ್ಯುನ್ನತ ವ್ಯಾಸಂಗ ಮಾಡಿದ್ದು ಉನ್ನತ ಹುದ್ದೆಯಲ್ಲಿದ್ದಾರೆ. ಚೆನ್ನೈನಲ್ಲಿರುವ ಎಂಎಸ್ ಸ್ವಾಮಿನಾಥನ್ ಸಂಶೋಧನಾ ಸಂಸ್ಥೆಯ ಜವಾಬ್ದಾರಿಯನ್ನು ಎರಡನೆಯ ಮಗಳಾದ ಮಧುರಾ ಅವರು ವಹಿಸಿಕೊಂಡಿದ್ದಾರೆ. ಶಿಕ್ಷಣ ಮತ್ತು ಸಂಶೋಧನಾ ಅಧ್ಯಯನ. ಕುಂಭಕೋಣಂನ ಸ್ಥಳೀಯ ಶಾಲೆಯಲ್ಲಿ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣ ಪಡೆದ ನಂತರ ತ್ರಿವೇಂಡ್ರಂನಲ್ಲಿರುವ ಮಹಾರಾಜ ಕಾಲೇಜಿನಲ್ಲಿ ಜೀವಶಾಸ್ತ್ರದ ವಿಷಯದಲ್ಲಿ ಪದವಿಯನ್ನು ಪಡೆದರು. ಅವರಲ್ಲಿಯ ಕೃಷಿ ಮತ್ತು ಬೆಳೆಗಳ ಬೇಸಾಯದ ಬಗ್ಗೆ ಇದ್ದ ತುಡಿತ ಹಾಗೂ ಅಂದಿನ ರೈತರ ಅವಸ್ಥೆ ಅವರನ್ನು ಕೃಷಿ ಅಧ್ಯಯನದತ್ತ ಸೆಳೆಯಿತು. ಅಂತೆಯೇ 1944 ಕೊಯಮತ್ತೂರಿನ ಕಾಲೇಜಿನಿಂದ ಕೃಷಿ ಪದವಿಯನ್ನು ಪಡೆದರು. ಮುಂದೆ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ನವದೆಹಲಿಯಲ್ಲಿ ಉನ್ನತ ವ್ಯಾಸಂಗವನ್ನು ಮುಗಿಸಿ ನೆದರ್ಲ್ಯಾಂಡ್ನ ವೆಗನಿಂಗನ್ನ ವಿಶ್ವವಿದ್ಯಾಲಯದಲ್ಲಿ ಆಲೂಗಡ್ಡೆಯ ಅನುವಂಶಿಕತೆ ಸಂಶೋಧನೆಯ ಅಧ್ಯಯನದೊಂದಿಗೆ ಅವರ ವೃತ್ತಿ ಜೀವನ 1949 ಪ್ರಾರಂಭವಾಯಿತು. ಮುಂದೆ 1952 ಇಂಗ್ಲೆಂಡ್ನ ಪ್ರತಿಷ್ಠಿತ ಕ್ಯಾಂಬ್ರಿಡ್ಜ್ ವಿಶ್ವವಿದ್ಯಾಲಯದಿಂದ ಅನುವಂಶಿಕ ವಿಷಯದಲ್ಲಿ ಪಿಎಚ್ಡಿ ಪಡೆದರು. ಪೋಸ್ಟ್ ಡಾಕ್ಟರಲ್ ಸಂಶೋಧನೆಯನ್ನು ಅಮೆರಿಕದ ವಿಸ್ಕಾನ್ಸಿನ್ ವಿಶ್ವವಿದ್ಯಾಲಯದಲ್ಲಿ ಮಾಡಿದರು. ಅದೇ ವಿಶ್ವವಿದ್ಯಾಲಯದಲ್ಲಿ ಸಹ ಸಂಶೋಧಕನೆಂದು ಕೆಲಸ ಮಾಡಿದರು. ಅವರು ಅಮೆರಿಕದ ವಿಸ್ಕಾನ್ಸಿನ್ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನಾ ವಿದ್ಯಾರ್ಥಿಯಾಗಿದ್ದಾಗಲೇ ಆಲೂಗಡ್ಡೆಯಲ್ಲಿ ಹಿಮ ನಿರೋಧಕತೆ ಹೊಂದಿದ ತಳಿಯನ್ನು ಅಂದರೆ ಅಲಸ್ಕಾ ಪ್ರಾಸ್ಟ್ಲೆಸ್ ಅಭಿವೃದ್ಧಿಪಡಿಸುವಲ್ಲಿ ಯಶಸ್ವಿಯಾದರು. ಉನ್ನತ ವ್ಯಾಸಂಗ ಮತ್ತು ಸಂಶೋಧನೆಗಳನ್ನು ಹೊರದೇಶದ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಲ್ಲಿ ಮಾಡುತ್ತಿದ್ದಾಗಲೇ ಅವರಿಗೆ ಅನೇಕ ಹುದ್ದೆಗಳು ಒದಗಿ ಬಂದರೂ ತಾಯ್ನಾಡಿನ ಸೇವೆಗಾಗಿ ಅವರ ತುಡಿತ ಅಗಾಧವಾಗಿತ್ತು. ಆಲೂಗಡ್ಡೆಯ ಆನುವಂಶಿಕತೆಯಲ್ಲಿ ಗಮನಾರ್ಹ ಸಂಶೋಧನೆ ಮಾಡಿದ್ದರಿಂದ ಅವರನ್ನು ಒರಿಸ್ಸಾದ ಕಟಕ್ನಲ್ಲಿರುವ ಕೇಂದ್ರೀಯ ಭತ್ತ ಸಂಶೋಧನಾ ಸಂಸ್ಥೆಯ ಭತ್ತದ ತಳಿ ಅಭಿವೃದ್ಧಿ ಮಾಡುವ ಯೋಜನೆಗೆ ನಿಯುಕ್ತಿಗೊಳಿಸಲಾಯಿತು. ಆ ಪ್ರದೇಶದಲ್ಲಿ ರಾಸಾಯನಿಕ ಗೊಬ್ಬರ ಬಳಕೆಗೆ ಹೊಂದಿಕೊಂಡು ಹೆಚ್ಚು ಇಳುವರಿ ಕೊಡುವ ಭತ್ತದ ಅಂದರೆ ಇಂಡಿಕಾ ಜಾಪೋನಿಕಾ ತಳಿಗಳ ಅಭಿವೃದ್ಧಿ ಮಾಡುವುದು ಸದರಿ ಯೋಜನೆಯ ಉದ್ದೇಶವಾಗಿತ್ತು. ಈ ಯೋಜನೆಯೇ ಮುಂದೆ ದೇಶದಲ್ಲಿ ಹಸಿರು ಕ್ರಾಂತಿಯಾಗಲಿಕ್ಕೆ ಮುನ್ನುಡಿ ಬರೆಯಿತು ಅಂತ ಅವರೇ ಹೇಳಿಕೊಂಡಿದ್ದಾರೆ. ಸ್ಥಳೀಯ ತಳಿಗಳ ಸಂರಕ್ಷಣೆ ಮತ್ತು ಕೃಷಿಯಲ್ಲಿ ಜೈವಿಕ ವೈವಿಧ್ಯತೆ ಕಾಪಾಡುವ ದಿಸೆಯಲ್ಲೂ ಅಪಾರ ಶ್ರಮ ವಹಿಸಿದ್ದಾರೆ. ಬೆಳೆ ಮತ್ತು ತಳಿಗಳನ್ನು ಸಂರಕ್ಷಣೆ ಮಾಡುವುದು, ಬೆಳೆಯುವುದು ಮತ್ತು ಅವುಗಳ ವಾಣಿಜ್ಯೀಕರಣ ಮಾಡುವ ವಿಚಾರವನ್ನು ಬಿತ್ತುತ್ತಿದ್ರು. ಸ್ವಾಮಿನಾಥನ್ ಅವರ ವೃತ್ತಿ ಮತ್ತು ವೈಜ್ಞಾನಿಕ ಸೇವೆ. ಕೇಂದ್ರ ಲೋಕಸೇವಾ ಆಯೋಗದ ಮೂಲಕ ದೆಹಲಿಯಲ್ಲಿರುವ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ಅಂದರೆ IARIಯ ಸಸ್ಯಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಆನುವಂಶಿಕ ಶಾಸ್ತ್ರ ತಜ್ಞರಾಗಿ 1954 ನೇಮಕಗೊಂಡು ಮುಂದೆ ಅದೇ ವಿಭಾಗದ ಮುಖ್ಯಸ್ಥರಾದರು. ಆನುವಂಶಿಕತೆಯ ಅಧ್ಯಯನಕ್ಕಾಗಿ ಗಾಮಾ ಗಾರ್ಡನ್ ಸ್ಥಾಪಿಸಿ ವಿಕಿರಣ ಅಧ್ಯಯನವನ್ನು ಒಳಗೊಂಡಂತೆ ಉನ್ನತ ಮಟ್ಟದ ಪ್ರಯೋಗಾಲಯವನ್ನು ಸ್ಥಾಪಿಸಿದರು. ಸದರಿ ಪ್ರಯೋಗಾಲಯದಲ್ಲಿ ಜೀವಕೋಶ, ಆನುವಂಶಿಕತೆ ಮತ್ತು ವಂಶವಾಹಿನಿಗೆ ಸಂಬಂಧಿಸಿದ ಅನೇಕ ಮೂಲ ಸಂಶೋಧನೆಗಳನ್ನು ಕೈಕೊಂಡು ಅಪಾರ ವೈಜ್ಞಾನಿಕ ಜ್ಞಾನವನ್ನು ಕೃಷಿ ಕ್ಷೇತ್ರಕ್ಕೆ ಕೊಡಮಾಡಿದ್ದಾರೆ. ಸ್ವಾಮಿನಾಥನ್ ಅವರಿಗೆ ಜೀವಶಾಸ್ತ್ರದ ಮೂಲ ವಿಜ್ಞಾನದ ಅಧ್ಯಯನದಲ್ಲಿ ಹೆಚ್ಚು ಆಸಕ್ತಿ ಇದ್ದರೂ ಸ್ವಾತಂತ್ರ್ಯ ನಂತರ ದೇಶದ ಆಹಾರ ಉತ್ಪಾದನೆ ಮತ್ತು ಕೃಷಿ ಕ್ಷೇತ್ರದ ಭಯಾನಕ ಅರಿವಿನ ಒತ್ತಡ ಅವರನ್ನು ಅನ್ವಯಿಕ ಕೃಷಿ ವಿಜ್ಞಾನ ಕ್ಷೇತ್ರದಲ್ಲಿ ಕೆಲಸ ಮಾಡಲು ಸೆಳೆಯಿತು. ದೇಶ 1942-43 ಅವಧಿಯಲ್ಲಿ ಭೀಕರ ಬರಗಾಲ ಅಂದರೆ ಬೆಂಗಾಲ್ ಫೆಮಾಯಿನ್ದಿಂದ ಒದ್ದಾಡುತ್ತಿತ್ತು. ಆಗ ತಾನೇ ಸ್ವಾತಂತ್ರ್ಯ ಬಂದ ನಂತರ ದೇಶದ ಜನರನ್ನ ಆಹಾರದ ಅಭಾವದಿಂದ ಬದುಕಿಸಲು ಶಿಪ್ ಟು ಮೌತ್ ಹಡಗಿನಿಂದ ನೇರ ಬಾಯಿಗೆ ಅನ್ನುವ PL 480 ಯೋಜನೆಯಲ್ಲಿ ಅಮೆರಿಕದಿಂದ ಗೋಧಿಯನ್ನು ತರಿಸಿಕೊಂಡು ಜನರ ಹೊಟ್ಟೆ ತುಂಬಿಸಲಾಗುತ್ತಿತ್ತು. ಅಂದು ದೇಶ ಆಹಾರಕ್ಕಾಗಿ ಹೊರದೇಶಗಳ ಮುಂದೆ ಪ್ರಮುಖವಾಗಿ ಅಮೆರಿಕ ದೇಶದ ಮುಂದೆ ಅಕ್ಷರಶಃ ಭಿಕ್ಷಾಪಾತ್ರ ಹಿಡಿದುಕೊಂಡು ನಿಂತಿತ್ತು. ಆದ್ದರಿಂದಲೇ ಪ್ರಧಾನಮಂತ್ರಿಗಳಾದ ಜವಾಹರ್ಲಾಲ್ ನೆಹರು ಹೇಳಿದರು, ಎವ್ರಿಥಿಂಗ್ ಕ್ಯಾನ್ ವೇಟ್ ಬಟ್ ನಾಟ್ ಅಗ್ರಿಕಲ್ಚರ್. ಎಲ್ಲವನ್ನ ಕಾಯಿಸಬಹುದು ಆದರೆ ಕೃಷಿಯನ್ನು ಕಾಯಿಸಲು ಸಾಧ್ಯವಿಲ್ಲ. ಅಂದರೆ ಕೃಷಿಯನ್ನು ಹೊರತುಪಡಿಸಿ ಉಳಿದೆಲ್ಲದಕ್ಕೂ ಕಾಯಬಹುದು ಅಂತ. ಮುಂದೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಸಹ ಜೈ ಜವಾನ್ ಜೈ ಕಿಸಾನ್ ಎಂಬ ಜನಪ್ರಿಯ ಘೋಷಣೆಯಿಂದ ಕೃಷಿಗೆ ಹೆಚ್ಚು ಒತ್ತು ಕೊಟ್ಟರು. ಮನುಷ್ಯ ಬದುಕುವುದಕ್ಕೆ ಗಾಳಿ ಮತ್ತು ನೀರಿನಷ್ಟೇ ಅನ್ನವು ಅವಶ್ಯಕವಿದೆ. ಅಂದು ಕಡಿಮೆ ಆಹಾರದ ಉತ್ಪಾದನೆ ಮತ್ತು ಅಭಾವದಿಂದ ಬರಗಾಲದ ಅವಧಿಯಲ್ಲಿ ಜನ ಮತ್ತು ದನಕರುಗಳ ಸಾವು ನೋವುಗಳು ಸಾಮಾನ್ಯವಾಗಿತ್ತು. ಈ ಎಲ್ಲ ಭೀಕರ ಪರಿಸ್ಥಿತಿಯ ಪ್ರಭಾವ ಯುವ ವಿಜ್ಞಾನಿ ಡಾಕ್ಟರ್ ಸ್ವಾಮಿನಾಥನ್ ಮೇಲೆ ಅಚ್ಚಳಿಯದಂತೆ ಬೀರಿತ್ತು. ನಮ್ಮ ದೇಶದ ಪ್ರಮುಖ ಆಹಾರ ಬೆಳೆಗಳೆಂದರೆ ಗೋಧಿ ಮತ್ತು ಭತ್ತ. ರೈತರು ಬೆಳೆಯುತ್ತಿದ್ದ ಈ ಎರಡೂ ಬೆಳೆಗಳ ತಳಿಗಳ ಇಳುವರಿ ಕನಿಷ್ಠ ಇದ್ದದ್ದು ಮತ್ತು ಅಂದು ಬೆಳೆಯುತ್ತಿದ್ದ ತಳಿಗಳು ಬಹಳ ಎತ್ತರವಾಗಿದ್ದು ಗಾಳಿ ಮಳೆಗೆ ಬೇಗ ಮುರಿದುಕೊಂಡು ಭೂಮಿಯ ಮೇಲೆ ಬೀಳ್ತಿದ್ವು. ಹಾಗಾಗಿ ಹೆಚ್ಚು ಇಳುವರಿ ಕೊಡುವ ಗಿಡ್ಡ ತಳಿಯ ವಂಶವಾಹಿನಿ ಇರುವ ತಳಿಗಾಗಿ ಹುಡುಕಾಟ ಮತ್ತು ಸಂಶೋಧನೆ ನಡೆದಿತ್ತು. ಗೋಧಿಯಲ್ಲಿ ಗಿಡ್ಡ ತಳಿಯ ವಂಶವಾಹಿನಿಯಾದ ನಾರಿನ್ 10 ಜಪಾನ್ ದೇಶದ ಗೋಧಿ ತಳಿಯಲ್ಲಿ ಮತ್ತು ಭತ್ತದ ಗಿಡ್ಡ ತಳಿಯ ವಂಶವಾಹಿನಿಯಾದ DG-U-Gen ಚೀನಾ ದೇಶದ ಭತ್ತದ ತಳಿಯಲ್ಲಿ ಇರುವುದು ಕಂಡುಬಂತು. ಅಮೆರಿಕದ ವಾಷಿಂಗ್ಟನ್ ರಾಜ್ಯದ ವಿಶ್ವವಿದ್ಯಾಲಯದ ವಿಜ್ಞಾನಿಯಾದ ಓರ್ವಿಲ್ಲೆ ಓಜೆಲ್ ಮೂಲಕ ಅಂತಾರಾಷ್ಟ್ರೀಯ ಗೋವಿನ ಜೋಳ ಮತ್ತು ಗೋಧಿ ಸಂಶೋಧನಾ ಕೇಂದ್ರದ ಅಂದಿನ ನಿರ್ದೇಶಕರಾದ ಡಾಕ್ಟರ್ ನಾರ್ಮನ್ ಇ ಬೋರ್ಲಾಗ್ ಅವರ ಪರಿಚಯವಾಯಿತು. ಭಾರತ ಸರ್ಕಾರ ಅಮೆರಿಕದ ರಾಕ್ಫೆಲ್ಲರ್ ಫೌಂಡೇಶನ್ಗೆ ಮನವಿ ಪತ್ರ ಬರೆದು ಅಮೆರಿಕದಲ್ಲಿ ಅಭಿವೃದ್ಧಿಪಡಿಸಿದ ಗಿಡ್ಡ ತಳಿಯ ಗೋಧಿಯ ಬೀಜಗಳನ್ನು ತರಿಸಿಕೊಂಡು ಭಾರತದಲ್ಲೂ ದೇಶದ ಮಣ್ಣು ಮತ್ತು ಹವಾಮಾನಕ್ಕೆ ಒಗ್ಗುವಂತಹ ತಳಿಗಳ ಅಭಿವೃದ್ಧಿಗೆ ಸಂಶೋಧನೆ ಪ್ರಾರಂಭಿಸಿದರು. ಬೋರ್ಲಾಗ್ ಸ್ವಾಮಿನಾಥನ್ ಪಾಲುದಾರಿಕೆಯ ಸಂಶೋಧನಾ ಫಲಶೃತಿಯು 1968 ದೇಶದ ಹಸಿರು ಕ್ರಾಂತಿಗೆ ನಾಂದಿ ಹಾಡಲಾಯಿತು. ಮೊದಲು ಅಭಿವೃದ್ಧಿಪಡಿಸಿದ ಗೋಧಿ ತಳಿಗಳ ಬಣ್ಣ ಕೆಂಪು ಇದ್ದುದರಿಂದ ಅಂತಹ ಬಣ್ಣದ ತಳಿಗಳನ್ನು ನಮ್ಮ ರೈತರು ಬೆಳೆಯಲು ಹಿಂದೇಟಾಕಿದರು. ನಂತರ ಅನೇಕ ಅಂಬರ್ ಬಣ್ಣದ ತಳಿಗಳನ್ನು ಅಭಿವೃದ್ಧಿಪಡಿಸಿದರು. ದೇಶದ ರೈತರಿಗೆ ಬೆಳೆಯಲು ಕೊಡಲಾಯಿತು. ಮುಂದೆ ನಾರ್ಮನ್ ಬೋರ್ಲಾಗ್ ಅವರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಬಂದಾಗ ಸ್ವಾಮಿನಾಥನ್ ಅವರ ಸಂಶೋಧನಾತ್ಮಕ ಕೊಡುಗೆಯನ್ನು ಹೀಗೆ ನೆನಪಿಸಿಕೊಳ್ತಾರೆ. ಒಂದು ವೇಳೆ ಸ್ವಾಮಿನಾಥನ್ ಅವರು ಗೋಧಿಯಲ್ಲಿ ಗಿಡ್ಡ ತಳಿಯ ಸಂಶೋಧನೆಯಲ್ಲಿ ತೊಡಗದೇ ಇದ್ದಿದ್ರೆ ಭಾರತದಲ್ಲೇ ಅಲ್ಲ, ಇಡೀ ಏಷ್ಯಾ ಖಂಡದಲ್ಲಿಯೇ ಹಸಿರು ಕ್ರಾಂತಿಯಾಗುತ್ತಿರಲಿಲ್ಲ. ಇದು ಬೋರ್ಲಾಗ್ ಅವರ ಸ್ಪಷ್ಟೋಕ್ತಿ. 1968 ಹಸಿರು ಕ್ರಾಂತಿಯ ದ್ಯೋತಕವಾಗಿ ಅಂದಿನ ಪ್ರಧಾನಮಂತ್ರಿಗಳಾದ ಶ್ರೀಮತಿ ಇಂದಿರಾ ಗಾಂಧಿಯವರು ಅಂಚೆ ಚೀಟಿ ಬಿಡುಗಡೆ ಮಾಡಿದರು. ಈ ಹಸಿರು ಕ್ರಾಂತಿಯ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಪರಿಚಯಿಸಿದವರು ಅಮೆರಿಕದ ವಿಜ್ಞಾನಿ ವಿಲಿಯಂ ಗಾರ್ಡ್. ಅಧಿಕ ಇಳುವರಿಯ ತಳಿಗಳು ರಾಸಾಯನಿಕ ಗೊಬ್ಬರ ಮತ್ತು ನೀರಾವರಿಗೆ ಹೆಚ್ಚು ಸ್ಪಂದಿಸಿ ಹೆಚ್ಚು ಇಳುವರಿ ಕೊಡುತ್ತವೆ. ಇಂದು ಹೆಚ್ಚೆಚ್ಚು ಇಳುವರಿ ಪಡೆಯುವ ಧಾವಂತದಲ್ಲಿ ರಾಸಾಯನಿಕ ಗೊಬ್ಬರ, ನೀರು ಮತ್ತು ಪೀಡೆನಾಶಕಗಳ ಅವೈಜ್ಞಾನಿಕ ಮತ್ತು ಅವ್ಯಾಹತ ಬಳಕೆಯ ಋಣಾತ್ಮಕ ಪರಿಣಾಮಗಳನ್ನು ಪರಿಸರ ಮತ್ತು ಆರೋಗ್ಯದ ಮೇಲೆ ಕಾಣುತ್ತಿದ್ದೇವೆ. ಹಸಿರು ಕ್ರಾಂತಿಯ ಇಂದಿನ ಪರಿಣಾಮಗಳನ್ನು ಅಂದೇ ಡಾಕ್ಟರ್ ಸ್ವಾಮಿನಾಥನ್ ಅವರು ಮನಗಂಡು ಹಸಿರು ಕ್ರಾಂತಿಯು ದುರಾಸೆಯ ಭ್ರಾಂತಿ ಆಗುವುದೇನೋ ಅಂತ ಕಳವಳ ವ್ಯಕ್ತಪಡಿಸಿದ್ದರು. ಅಂದಿನ ಕಾಲಕ್ಕೆ ಹಸಿರು ಕ್ರಾಂತಿಯ ಅವಶ್ಯಕತೆ ಇತ್ತು. ಆದರೆ ಕೇವಲ 4-5 ದಶಕಗಳಲ್ಲಿ ಅದರ ಧನಾತ್ಮಕ ಪರಿಣಾಮಗಳಿಗಿಂತ ಋಣಾತ್ಮಕ ಪರಿಣಾಮಗಳೇ ಇಂದು ಹೆಚ್ಚು ಗೋಚರಿಸುತ್ತಿವೆ. ಆದ್ದರಿಂದ ನಿತ್ಯ ಹಸಿರು ಕ್ರಾಂತಿ ಅಥವಾ ಶಾಶ್ವತ ಹಸಿರು ಕ್ರಾಂತಿಯನ್ನು ಕಾಯ್ದುಕೊಳ್ಳಬೇಕಾದರೆ ಏಕಬೆಳೆ ಪದ್ಧತಿಯನ್ನು ತ್ಯಜಿಸಿ ಬಹುಬೆಳೆ ಪದ್ಧತಿಯನ್ನು ಅಳವಡಿಸಿಕೊಂಡು ಬಾಹ್ಯ ಪರಿಕರಗಳಾದ ರಾಸಾಯನಿಕ ಗೊಬ್ಬರ ಮತ್ತು ಪೀಡೆನಾಶಕಗಳನ್ನು ಕನಿಷ್ಠ ಮಟ್ಟದಲ್ಲಿ ಬಳಸಿ ಸ್ಥಾನಿಕವಾಗಿ ಲಭ್ಯವಿರುವ ನೈಸರ್ಗಿಕ ಮತ್ತು ಸಾವಯವ ಪರಿಕರಗಳ ಗರಿಷ್ಠ ಬಳಕೆಯಾಗಬೇಕು. ಸಮಗ್ರ ಕೃಷಿ ಪದ್ಧತಿ, ಸಮಗ್ರ ಪೋಷಕಾಂಶ ಮತ್ತು ಸಮಗ್ರ ಪೀಡೆ ನಿರ್ವಹಣಾ ಕ್ರಮಗಳಿಗೆ ಹೆಚ್ಚು ಒತ್ತು ಕೊಡಬೇಕು. ಪರಿಕರ ಬಳಕೆ ಆಧಾರಿತ ಕೃಷಿ ತ್ಯಜಿಸಿ ವ್ಯವಸ್ಥೆ ಆಧಾರಿತ ಪರಿಸರ ಸ್ನೇಹಿ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡದ್ದೇ ಆದರೆ ಮಾತ್ರ ಶಾಶ್ವತ ಹಸಿರು ಕ್ರಾಂತಿ ಹೊಂದಬಹುದೆಂದು ಡಾಕ್ಟರ್ ಸ್ವಾಮಿನಾಥನ್ ಅವರು ಹೇಳುತ್ತಿದ್ದರು. ಸುಸ್ಥಿರ ಮತ್ತು ಪರಿಸರ ಯೋಗ್ಯ ನಿತ್ಯ ಹಸಿರು ಕ್ರಾಂತಿ ಹೊಂದುವ ಉದ್ದೇಶದಿಂದ ಅವರಿಗೆ ದೊರಕಿದ ಮೊದಲ ಜಾಗತಿಕ ಆಹಾರ ಪ್ರಶಸ್ತಿಯ ಹಣ $2 million ಮತ್ತು ಇತರೆ ಪ್ರಶಸ್ತಿಗಳಿಂದ ಬಂದ ಹಣವನ್ನು ಕ್ರೋಢೀಕರಿಸಿ 1988 ಚೆನ್ನೈನಲ್ಲಿ ಎಂಎಸ್ ಸ್ವಾಮಿನಾಥನ್ ಸಂಶೋಧನಾ ಸಂಸ್ಥೆಯ ಸ್ಥಾಪನೆಗಾಗಿ ಮೂಲ ನಿಧಿಯಾಗಿ ಬಳಸಿಕೊಂಡರು. ಸದರಿ ಸಂಸ್ಥೆಯು ಸುಸ್ಥಿರ ಕೃಷಿ ಕ್ಷೇತ್ರದಲ್ಲಿ ಕೈಗೊಳ್ಳುವ ಎಲ್ಲಾ ಸಂಶೋಧನೆಗಳಿಗೆ ಕೇಂದ್ರ ಬಿಂದುವಾಗಿದೆ. ಗ್ರಾಮೀಣ ಜನರಿಗೆ ಅದರಲ್ಲೂ ಮಹಿಳೆಯರಿಗೆ ವೈಜ್ಞಾನಿಕ ಕೃಷಿ ತಂತ್ರಜ್ಞಾನದ ಕುಶಲತೆಯ ಜ್ಞಾನ ಕೂಡ ಮಾಡುವುದು. ಕೃಷಿ ಆಧಾರಿತ ಉಪಕಸುಬು ಮತ್ತು ಮೀನುಗಾರಿಕೆಯಲ್ಲೂ ಸಹ ಅವರನ್ನು ಸಶಕ್ತೀಕರಣಗೊಳಿಸುವುದರಲ್ಲಿ ಕಾರ್ಯೋನ್ಮುಖವಾಗಿದೆ. ದೇಶ ಆಹಾರೋತ್ಪಾದನೆಯಲ್ಲಿ ಸ್ವಾವಲಂಬಿಯಾದ ನಂತರ ಸ್ವಾಮಿನಾಥನ್ ಅವರು ಹಸಿರು ಕ್ರಾಂತಿಯಿಂದ ಶಾಶ್ವತ ಹಸಿರು ಕ್ರಾಂತಿಯಡೆಗಿನ ಕಾರ್ಯಕ್ರಮಗಳಲ್ಲಿ ತಮ್ಮನ್ನ ಹೆಚ್ಚು ತೊಡಗಿಸಿಕೊಳ್ಳುತ್ತಿದ್ದರು. ದೇಶದ ರೈತರು ಕೃಷಿಯಿಂದ ವಿಮುಖರಾಗುವುದನ್ನು ತಡೆಯಲು ಮತ್ತು ಕೃಷಿಯನ್ನು ಲಾಭದಾಯಕ ಕಸುಬಾಗಿಸಲಿಕ್ಕೆ ತಮ್ಮದೇ ಆದ ಸೇವೆಯನ್ನ ಮಾಡಿದ್ದಾರೆ. ಅಂತೆಯೇ ಈ ದಿಸೆಯಲ್ಲಿ 2006 ಕೇಂದ್ರ ಸರ್ಕಾರಕ್ಕೆ ವಿಸ್ತೃತ ವರದಿಯನ್ನು ಸಲ್ಲಿಸಿದ್ದಾರೆ. ಅದು ದೇಶದೆಲ್ಲೆಡೆ ಸ್ವಾಮಿನಾಥನ್ ವರದಿಯಂತಲೇ ಪ್ರಚಲಿತದಲ್ಲಿದೆ. ಡಾಕ್ಟರ್ ಸ್ವಾಮಿನಾಥನ್ ಅವರು ಸಂಶೋಧನಾ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿದ್ದಾರೆ ಮತ್ತು ಅವರ ಸೇವೆ ಮರೆಯಲಾಗದ ಒಂದು ಅದ್ಭುತ ಸೇವೆಯಾಗಿದೆ. ಸಂಶೋಧನೆಗಾಗಿ ಅನೇಕ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿದ್ದಾರೆ. ಭಾರತದಲ್ಲಷ್ಟೇ ಅಲ್ಲದೆ ಹೊರದೇಶಗಳಲ್ಲೂ ಸಹ ಕೃಷಿಗೆ ಸಂಬಂಧಿಸಿದ ಅನೇಕ ಸಂಶೋಧನಾ ಸಂಸ್ಥೆಗಳ ಸ್ಥಾಪನೆಗೆ ಸಲಹೆ ನೀಡಿದ್ದಾರೆ. ಅವರು ಸ್ಥಾಪಿಸುವ ಉದ್ದೇಶ ವಿಜ್ಞಾನವನ್ನು ರೈತರ ಮನೆ ಬಾಗಿಲಿಗೆ ತೆಗೆದುಕೊಂಡು ಹೋಗುವುದಲ್ಲದೆ ಸುಸ್ಥಿರ ಅಭಿವೃದ್ಧಿಯ ಧ್ಯೇಯಗಳ ಅನುಷ್ಠಾನಕ್ಕೆ ಪರಿಸರ, ಸಾಮಾಜಿಕ ಮತ್ತು ಆರ್ಥಿಕತೆಯನ್ನು ಬಲಪಡಿಸುವುದಾಗಿರುತ್ತಿದ್ದವು. ಅವರ ಮಾರ್ಗದರ್ಶನ ಮತ್ತು ಮುತುವರ್ಜಿಯಲ್ಲಿ ಸ್ಥಾಪಿಸಿದ ಕೆಲವೊಂದು ಸಂಸ್ಥೆಗಳು ಈ ಮುಂದಿನಂತಿವೆ. ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ ಪರಮಾಣು ಸಂಶೋಧನಾ ಪ್ರಯೋಗಾಲಯ ಸ್ಥಾಪನೆ. ಮುಂಬೈನ ಟ್ರಾಂಬೆಯಲ್ಲಿರುವ ಬಾಬಾ ಪರಮಾಣು ಸಂಶೋಧನಾ ಕೇಂದ್ರದ ಮಾದರಿಯಲ್ಲೇ ಎಲ್ಲಾ ಸೌಲಭ್ಯವಿವೆ. ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ ಪರಮಾಣು ಸಂಶೋಧನಾ ಪ್ರಯೋಗಾಲಯ ಸ್ಥಾಪನೆ. ಮುಂಬೈನ ಟ್ರಾಂಬೆಯಲ್ಲಿರುವ ಬಾಬಾ ಪರಮಾಣು ಸಂಶೋಧನಾ ಕೇಂದ್ರದ ಮಾದರಿಯಲ್ಲೇ ಎಲ್ಲಾ ಸೌಲಭ್ಯಗಳನ್ನೊಳಗೊಂಡ ಪ್ರಯೋಗಾಲಯವನ್ನು ದೆಹಲಿಯಲ್ಲಿ ಸ್ಥಾಪಿಸಿದರು. ಕೃಷಿ ವಿಜ್ಞಾನಿಗಳ ನೇಮಕಾತಿ ಮಂಡಳಿ ರಚಿಸಲಿಕ್ಕೆ ಕಾರಣರಾಗಿದ್ದಾರೆ. ಹೈದರಾಬಾದಿನ ಪಾತ್ಚೇರುವಿನಲ್ಲಿರುವ ಅರೆ ಶುಷ್ಕ ಪ್ರದೇಶದಲ್ಲಿ ಬೆಳೆಯುವ ಬೆಳೆಗಳಲ್ಲಿ ಸಂಶೋಧನೆ ಮಾಡಲು ಅಂತಾರಾಷ್ಟ್ರೀಯ ಸಂಸ್ಥೆ ಅಂದರೆ ಇಕ್ರಿಸ್ಯಾಟ್ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಅಂತಾರಾಷ್ಟ್ರೀಯ ಸಸ್ಯ ಅನುವಂಶ ಸಂಪನ್ಮೂಲ ಸಂಸ್ಥೆಯನ್ನು ಇಟಲಿಯ ರೋಮ್ ದೇಶದಲ್ಲಿ ಸ್ಥಾಪಿಸಲು ಕಾರಣೀಕರ್ತರಾದರು. ಈಗ ಅದನ್ನು ಬಯೋಡೈವರ್ಸಿಟಿ ಇಂಟರ್ನ್ಯಾಷನಲ್ ಅಂತ ನಾಮಕರಣ ಮಾಡಲಾಗಿದೆ. ಕೃಷಿ ಅರಣ್ಯ ಸಂಶೋಧನೆಯ ಅಂತಾರಾಷ್ಟ್ರೀಯ ಪರಿಷತ್ತನ್ನು ಕೆನ್ಯಾ ದೇಶದ ನೈರೋಬಿಯಲ್ಲಿ ಸ್ಥಾಪಿಸಲು ಸಹಾಯ ಮಾಡಿದರು. ಹಾಗೆ ಸದರಿ ಪರಿಷತ್ತದ ಟ್ರಸ್ಟಿ ಮಂಡಳಿಯ ಅಧ್ಯಕ್ಷರಾಗಿ 1977 1982 ಸಲ್ಲಿಸಿದರು. ಆನುವಂಶಿಕ ಅಭಿಯಾಂತ್ರಿಕ ಮತ್ತು ಜೈವಿಕ ತಂತ್ರಜ್ಞಾನದ ಅಂತಾರಾಷ್ಟ್ರೀಯ ಕೇಂದ್ರದ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಈ ಕಾರ್ಯವನ್ನು ಅವರು ವಿಶ್ವಸಂಸ್ಥೆಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಲಹಾ ಮಂಡಳಿಯ ಚೇರ್ಮನ್ ಆಗಿದ್ದಾಗ ಮಾಡಿದರು. ನೀರು ನಿರ್ವಹಣೆಯಲ್ಲಿ ಸಹಕಾರದ ಜಾಗತಿಕ ಸಂಸ್ಥೆಯನ್ನ ಸ್ಪೇನ್ ದೇಶದ ವೆಲೆನ್ಸಿಯಲ್ಲಿ ಸ್ಥಾಪನೆಗೆ ಮುಖ್ಯ ಪಾತ್ರ ವಹಿಸಿ ನೀರು ನಿರ್ವಹಣೆಯ ಅಂತಾರಾಷ್ಟ್ರೀಯ ಮಂಡಳಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು. ಚೀನಾ ದೇಶದ ಹ್ಯಾಂಗ್ಝೋದಲ್ಲಿ ಭತ್ತ ಸಂಶೋಧನಾ ಕೇಂದ್ರ ಸ್ಥಾಪನೆಗೆ ಸಹಾಯ ಮಾಡಿದರು. ಹಾಗೆಯೇ ಆ ದೇಶದ ರಾಷ್ಟ್ರೀಯ ಆನುವಂಶಿಕತೆಯ ಸಂಪನ್ಮೂಲ ಕೇಂದ್ರ ಅಭಿವೃದ್ಧಿಪಡಿಸಲಿಕ್ಕೆ ಸಹಾಯ ಹಸ್ತ ಚಾಚಿದರು. ವಿಯೆಟ್ನಾಂ ದೇಶದಲ್ಲಿ ಭತ್ತ ಮತ್ತು ಎಮ್ಮೆ ಸಂಶೋಧನಾ ಕೇಂದ್ರ ಅಭಿವೃದ್ಧಿಪಡಿಸಲು ಶ್ರಮ ವಹಿಸಿದರು. ಕಾಂಪೂಚಿ ದೇಶದಲ್ಲಿ ಭತ್ತದ ಸಂಶೋಧನೆಗೆ ಅಲ್ಲಿಯ ವಿಜ್ಞಾನಿಗಳಿಗೆ ತರಬೇತಿಯನ್ನ ಕೊಡಿಸಿ ಆ ದೇಶ ಭತ್ತದ ಉತ್ಪಾದನೆಯಲ್ಲಿ ಸ್ವಾವಲಂಬಿಯಾಗಿ ನಿಲ್ಲುವಲ್ಲಿ ಅವರು ಶ್ರಮವಹಿಸಿದರು. ಬರ್ಮಾ ದೇಶದ ಏಜಿನ್ನಲ್ಲಿ ಅತ್ಯಂತ ಬಲಿಷ್ಠ ಮತ್ತು ಕ್ರಿಯಾತ್ಮಕ ಭತ್ತ ಸಂಶೋಧನಾ ಸಂಸ್ಥೆಯನ್ನು ಅಭಿವೃದ್ಧಿಪಡಿಸಲು ಕೆಲಸ ಮಾಡಿದರು. ನಮ್ಮ ದೇಶದಲ್ಲಿ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ಮಾದರಿಯಲ್ಲೇ ಬರ್ಮಾ ದೇಶದಲ್ಲೂ ಒಂದು ರಾಷ್ಟ್ರೀಯ ಸಂಶೋಧನಾ ಸಂಸ್ಥೆ ಸ್ಥಾಪನೆಗೆ ನೀಲನಕ್ಷೆಯನ್ನು ತಯಾರಿಸಿಕೊಟ್ಟಿದ್ರು. ಥಾಯ್ಲ್ಯಾಂಡ್ ದೇಶದಲ್ಲೂ ಸಹ ಎರಡು ಪ್ರಮುಖ ಸಂಶೋಧನಾ ಸಂಸ್ಥೆಗಳ ಸ್ಥಾಪನೆಗೆ ಶ್ರಮವಹಿಸಿದ್ದಾರೆ. ಆಳ ನೀರಿನಲ್ಲಿ ಬೆಳೆಯುವ ಮತ್ತು ತೇಲುವ ಭತ್ತದ ಸಂಶೋಧನೆಗೆ ಆಯುಥಾಯ್ ಪ್ರದೇಶದಲ್ಲಿ ಸಂಶೋಧನಾ ಕೇಂದ್ರ ಸ್ಥಾಪನೆ ಮತ್ತು ಗಾಂಜಾ ಹಾಗೂ ಇತರೆ ಮಾದಕ ಬೆಳೆಗಳಿಗೆ ಪರ್ಯಾಯ ಬೆಳೆ ಪದ್ಧತಿಗಳನ್ನು ಬೆಳೆಯಲು ಸಲಹೆ ಕೊಟ್ಟಿದ್ದಾರೆ. ಶ್ರೀಲಂಕಾ ದೇಶದ ಮಹಾವಲ್ಲಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಸುಸ್ಥಿರ ಭತ್ತ ಬೇಸಾಯ ಮಾಡುವುದಕ್ಕೆ ಸಲಹೆ ಕೊಟ್ಟು ಪ್ರೋತ್ಸಾಹಿಸಿ ನೀರು ನಿರ್ವಹಣೆಯಲ್ಲಿ ಮತ್ತು ಭತ್ತದಲ್ಲಿ ಹೊಸ ತಳಿಗಳನ್ನು ಪರಿಚಯಿಸುವುದರಲ್ಲಿ ಶ್ರಮ ವಹಿಸಿದರು. ಮುಂದೆ ಆ ದೇಶದ ಕೊಲಂಬೋದಲ್ಲಿರುವ ಅಂತಾರಾಷ್ಟ್ರೀಯ ನೀರು ನಿರ್ವಹಣಾ ಸಂಸ್ಥೆಯ ಮಂಡಳಿಯ ಅಧ್ಯಕ್ಷರೂ ಆಗಿ ಕಾರ್ಯನಿರ್ವಹಿಸಿದರು. ಪಾಕಿಸ್ತಾನದ ಪಶ್ಚಿಮ ಪಂಜಾಬ ಮತ್ತು ಸಿಂಧ ಪ್ರಾಂತ್ಯಗಳಲ್ಲಿ ಭತ್ತದ ಸಂಶೋಧನಾ ಕಾರ್ಯವನ್ನು ಬಲಗೊಳಿಸಲು ಸಹಾಯ ಮಾಡಿದರು. ಇರಾನ್ ದೇಶದ ವಿಜ್ಞಾನಿಗಳಿಗೂ ಸಹ ತರಬೇತಿ ಕೊಟ್ಟು ಅಲ್ಲಿಯ ಭತ್ತ ಸಂಶೋಧನೆಗೆ ಮತ್ತು ಅಧಿಕ ಭತ್ತ ಉತ್ಪಾದನೆಯಾಗಲಿಕ್ಕೆ ಸಹಾಯ ಮಾಡಿದರು. ಎಂಎಸ್ ಸ್ವಾಮಿನಾಥನ್ ಅವರು ನಿಭಾಯಿಸಿದ ಹುದ್ದೆಗಳು: ಸಂಸತ್ ಸದಸ್ಯರು, ರಾಜ್ಯಸಭೆ, ಭಾರತ ಸರ್ಕಾರ 2007-13, ಅಧ್ಯಕ್ಷರು, ಯುನೆಸ್ಕೋದ ಪರಿಸರ ತಂತ್ರಜ್ಞಾನ ಮಂಡಳಿ, ಚೇರ್ಮನ್ ಎಂಎಸ್ ಸ್ವಾಮಿನಾಥನ್, ಸಂಶೋಧನಾ ಸಂಸ್ಥೆ ಚೆನ್ನೈ ತಮಿಳುನಾಡು, ನಿರ್ದೇಶಕರು ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ನವದೆಹಲಿ 1961-72, ಡೈರೆಕ್ಟರ್ ಜನರಲ್ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ನವದೆಹಲಿ 1972-79, ಪ್ರಧಾನ ಕಾರ್ಯದರ್ಶಿ ಕೃಷಿ ಮತ್ತು ನೀರಾವರಿ ಮಂತ್ರಾಲಯ ಭಾರತ ಸರ್ಕಾರ 1979-80, ಸದಸ್ಯರು ಯೋಜನಾ ಆಯೋಗ ಭಾರತ ಸರ್ಕಾರ 1980-82, ಚೇರ್ಮನ್ ವೈಜ್ಞಾನಿಕ ಸಲಹಾ ಸಮಿತಿ ಭಾರತ ಸರ್ಕಾರದ ಮಂತ್ರಿಮಂಡಲ 1980-82, ಚೇರ್ಮನ್ ಸಂಯುಕ್ತ ರಾಷ್ಟ ವೈಜ್ಞಾನಿಕ ಸಲಹಾ ಸಮಿತಿ 1980. ಚೇರ್ಮನ್ ಸ್ವತಂತ್ರ, ಸಂಯುಕ್ತ ರಾಷ್ಟ್ರದ ಆಹಾರ ಮತ್ತು ಕೃಷಿ ಸಂಘಟನೆಯ ಪರಿಷತ್ ಅಂತಾರಾಷ್ಟ್ರೀಯ ನೀತಿ ನಿಯಮಗಳನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ. ಡೈರೆಕ್ಟರ್ ಜನರಲ್ ಅಂತಾರಾಷ್ಟ್ರೀಯ ಭತ್ತ ಸಂಶೋಧನಾ ಸಂಸ್ಥೆಯ ಡೈರೆಕ್ಟರ್ ಜನರಲ್ ಆಗಿ ಕಾರ್ಯನಿರ್ವಹಿಸಿದರು. ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ಇಂಡಿಯಾದ ಅಧ್ಯಕ್ಷರಾಗಿದ್ದರು. ನಿಸರ್ಗ ಮತ್ತು ನೈಸರ್ಗಿಕ ಸಂಪನ್ಮೂಲ ಸಂರಕ್ಷಣೆಯ ಅಂತಾರಾಷ್ಟ್ರೀಯ ಒಕ್ಕೂಟದ ಅಧ್ಯಕ್ಷರೂ ಆಗಿ ಸಹ ಕಾರ್ಯನಿರ್ವಹಿಸಿದ್ದಾರೆ. ಭಾರತ ದೇಶದ ರೈತರ ರಾಷ್ಟ್ರೀಯ ಆಯೋಗದ ಚೇರ್ಮನ್ ಸಹ ಆಗಿದ್ದರು. ವಿಜ್ಞಾನ ಮತ್ತು ಜಾಗತಿಕ ವಿದ್ಯಮಾನದ ಪಾಗ್ವಾಸ್ ಸಮ್ಮೇಳನದ ಅಧ್ಯಕ್ಷತೆಯನ್ನು ಸಹ ವಹಿಸಿದ್ದರು. ಇವರಿಗೆ ಸಂದ ಪ್ರಶಸ್ತಿ ಮತ್ತು ಗೌರವಗಳು: ಡಾಕ್ಟರ್ ಸ್ವಾಮಿನಾಥನ್ ಅವರಿಗೆ ಹಲವಾರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿ, ಗೌರವಗಳು ಮತ್ತು ಫೆಲೋಶಿಪ್ಗಳು ಬಂದಿವೆ. ಅವುಗಳಲ್ಲಿ ಕೆಲವು ಹೀಗಿವೆ: ಸುಮಾರು 58 ವಿಶ್ವವಿದ್ಯಾಲಯ ಮತ್ತು ಸಂಸ್ಥೆಗಳಿಂದ ಅವರಿಗೆ ಗೌರವ ಡಾಕ್ಟರೇಟ್ಗಳನ್ನು ಕೊಡಲಾಗಿದೆ. ಸ್ವಾಮಿನಾಥನ್ ಅವರಿಗೆ ಲಭಿಸಿದ ರಾಷ್ಟ್ರೀಯ ಪ್ರಶಸ್ತಿಗಳು: ಭಾರತೀಯ ವಿಜ್ಞಾನ ಅಕಾಡೆಮಿ 1957, ಶಾಂತಿ ಸ್ವರೂಪ ಭಟ್ನಾಗರ್ ಪ್ರಶಸ್ತಿ 1961, ಭಾರತೀಯ ರಾಷ್ಟ್ರೀಯ ವಿಜ್ಞಾನ ಅಕಾಡೆಮಿ ಪ್ರಶಸ್ತಿ 1962, ಬೀರ್ಬಲ್ ಸಾಯಿನಿ ಮೆಡಲ್ ಭಾರತೀಯ ಬಟಾನಿಕಲ್ ಸೊಸೈಟಿಯಿಂದ 1966, ರಾಷ್ಟ್ರೀಯ ವಿಜ್ಞಾನ ಅಕಾಡೆಮಿ ಪ್ರಶಸ್ತಿ 1976, ಬೋರ್ಲಾಗ್ ಅವಾರ್ಡ್ 1979, ರವೀಂದ್ರನಾಥ್ ಟ್ಯಾಗೋರ್ ಪ್ರಶಸ್ತಿ ವಿಶ್ವಭಾರತಿ ವಿಶ್ವವಿದ್ಯಾಲಯದಿಂದ 1981 ಲಭಿಸಿದವು. ಕೃಷಿ ರತ್ನ ಪ್ರಶಸ್ತಿ ಭಾರತ ಕೃಷಿಕ ಸಮಾಜದಿಂದ 1986, ಡಾಕ್ಟರ್ ಜೆಸಿ ಬೋಸ್ ಮೆಡಲ್ 1989, ಲಾಲ್ ಬಹದ್ದೂರ್ ಶಾಸ್ತ್ರಿ ದೇಶ ಗೌರವ ಸಮ್ಮಾನ್ 1992, ಚಾರ್ಲ್ಸ್ ಡಾರ್ವಿನ್ ಅಂತಾರಾಷ್ಟೀಯ ವಿಜ್ಞಾನ ಮತ್ತು ಪರಿಸರ ಮೆಡಲ್ 1993, ಡಾಕ್ಟರ್ ಬಿಪಿ ಪಾಲ್ ಮೆಡಲ್ ಭಾರತೀಯ ಕೃಷಿ ವಿಜ್ಞಾನದ ರಾಷ್ಟೀಯ ಅಕಾಡೆಮಿ 1997, ಅಶುತೋಷ್ ಮುಖರ್ಜಿ ಮೆಮೊರಿಯಲ್ ಪ್ರಶಸ್ತಿ 1999-2000, ಇಂದಿರಾಗಾಂಧಿ ಪ್ರಶಸ್ತಿ ಶಾಂತಿ ನಿಶಸ್ತ್ರೀಕರಣ ಮತ್ತು ಅಭಿವೃದ್ಧಿಗಾಗಿ 2000, ಲೋಕಮಾನ್ಯ ತಿಲಕ್ ಅವಾರ್ಡ್ 2001, ರಾಜಾರಾಮ್ ಮೋಹನ್ ರಾಯ್ ಪುರಸ್ಕಾರ 2005, ಇಂದಿರಾಗಾಂಧಿ ಪ್ರಶಸ್ತಿ ರಾಷ್ಟ್ರೀಯ ಸಮಗ್ರತೆಗಾಗಿ 2012, ಜೀವಮಾನದ ಸಾಧನೆ ಪ್ರಶಸ್ತಿ ಅಖಿಲ ಭಾರತ ನಿರ್ವಹಣಾ ಸಂಘ 2007, ಗೋಲ್ಡನ್ ಪಿಕಾಕ್ ಜೀವಮಾನದ ಸಾಧನೆ ಪ್ರಶಸ್ತಿ 2007, ಪದ್ಮಶ್ರೀ 1967, ಪದ್ಮಭೂಷಣ 1972 ಮತ್ತು ಪದ್ಮವಿಭೂಷಣ 1989 ಇತ್ಯಾದಿ ಪ್ರಶಸ್ತಿಗಳು ಇವರಿಗೆ ಸಂದಿವೆ. ಸ್ವಾಮಿನಾಥನ್ ಅವರಿಗೆ ಲಭಿಸಿರುವ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು. ಮೆಂಡಲ್ ಮೆಮೋರಿಯಲ್ ಮೆಡಲ್ 1965, ರಾಮನ್ ಮೆಗೆಸ್ ಪ್ರಶಸ್ತಿ 1971, ಅಲ್ಬರ್ಟ್ ಐನ್ಸ್ಟೀನ್ ಜಾಗತಿಕ ವಿಜ್ಞಾನ ಪ್ರಶಸ್ತಿ 1986, ಪ್ರಥಮ ಜಾಗತಿಕ ಆಹಾರ ಪ್ರಶಸ್ತಿ 1987, ಕಮಾಂಡರ್ ಆಫ್ ದಿ ಆರ್ಡರ್ ಆಫ್ ದಿ ಗೋಲ್ಡನ್ ಆರ್ಕ್ ನೆದರ್ಲ್ಯಾಂಡ್ 1990, UNEP ಸಕಾವಾ ಪರಿಸರ ಪ್ರಶಸ್ತಿ 1994, ಜಾಗತಿಕ ಪರಿಸರ ಮುಂದಾಳತ್ವ ಪ್ರಶಸ್ತಿ ಅಮೆರಿಕದಿಂದ 1995, ಯುನೆಸ್ಕೋ ಗಾಂಧಿ ಗೋಲ್ಡ್ ಮೆಡಲ್ ಫ್ರಾನ್ಸ್ ದೇಶದಿಂದ 1999, ಫ್ರಾಂಕ್ಲಿನ್ ರೂಸ್ವಿಲ್ಟ್ 4 ಸ್ವತಂತ್ರ ಬಂಗಾರ ಪದಕ ನೆದರ್ಲ್ಯಾಂಡ್ 2000, ಸಹಮೇತ್ರಿ ಮೆಡಲ್ ಕಾಂಬೋಡಿಯಾದ ರಾಯಲ್ ಸರ್ಕಾರದಿಂದ 2007, ಜಾಗತಿಕ ಪ್ರಕಾಶಮಾನ ನಾಯಕತ್ವ ಪ್ರಶಸ್ತಿ ಸಿಂಗಾಪುರದಿಂದ 2007 ಪಡೆದುಕೊಂಡರು. ರಾಯಲ್ ಸೊಸೈಟಿ ಲಂಡನ್ 1973, ರಾಷ್ಟೀಯ ವಿಜ್ಞಾನ ಅಕಾಡೆಮಿ ಪ್ರಶಸ್ತಿ ಅಮೆರಿಕ 1977, ರಷ್ಯಾದ ಕೃಷಿ ವಿಜ್ಞಾನ ಅಕಾಡೆಮಿ ಪ್ರಶಸ್ತಿ 1978, ರಾಯಲ್ ಸ್ವದೇಶಿ ಕೃಷಿ ಮತ್ತು ಅರಣ್ಯ ಅಕಾಡೆಮಿ ಪ್ರಶಸ್ತಿ 1983, ರಾಷ್ಟೀಯ ಕಲೆ ಮತ್ತು ವಿಜ್ಞಾನ ಅಕಾಡೆಮಿ ಪ್ರಶಸ್ತಿ ಅಮೆರಿಕ 1984, ಬೆನ್ನೆಟ್ ಕಾಮನ್ವೆಲ್ತ್ ಪ್ರಶಸ್ತಿ ರಾಯಲ್ ಸೊಸೈಟಿ ಆಫ್ ಆರ್ಟ್ಸ್ 1984, ಅಕಾಡೆಮಿ ನಾಸ್ ದೆಲ್ಲೆ ಸಿಂಚ್ ಡೆಟ್ಟಾ ಡೆಲ್ ಎಕ್ಸೆಲ್ ಪ್ರಶಸ್ತಿ ಇಟಲಿ 1985, ಯುರೋಪಿನ ಕಲೆ ವಿಜ್ಞಾನ ಮತ್ತು ಮಾನವೀಯತೆ ಪ್ರಶಸ್ತಿ 1988, ವಿಜ್ಞಾನ ಪ್ರಗತಿಗಾಗಿ ಅಮೆರಿಕ ಸಂಘದ ಫೌಂಡರ್ ಫೆಲೋ 1983, ಆಹಾರ ವಿಜ್ಞಾನದ ಅಂತಾರಾಷ್ಟೀಯ ಒಕ್ಕೂಟದ ಲಿವಿಂದ್ ಲೆಜೆಂಡ್ ಪ್ರಶಸ್ತಿ ಸ್ಪೇನ್ 2013, ಮತ್ತು ಪ್ರಥಮ ಜಾಗತಿಕ ಕೃಷಿ ಪ್ರಶಸ್ತಿ 2018, ಹೀಗೆ ಇತ್ಯಾದಿ ಪ್ರಶಸ್ತಿಗಳು ಸಂದಿವೆ. ಹೀಗೆ ಅದೆಷ್ಟೋ ಪ್ರಶಸ್ತಿಗಳು ಅವರನ್ನು ಹುಡುಕಿಕೊಂಡು ಬಂದಿವೆ. ಅವರು ಮಾಡಿದ ಸಂಶೋಧನಾತ್ಮಕ ಮತ್ತು ಆಡಳಿತಾತ್ಮಕ ಕಾರ್ಯಗಳು, ನೀತಿ ನಿರೂಪಣೆಗಳು, ಅವರು ನಿಭಾಯಿಸಿದ ಹುದ್ದೆಗಳು, ಸ್ಥಾಪಿಸಿದ ಸಂಸ್ಥೆಗಳು, ಅವರಿಗೆ ಕೊಡಮಾಡಲಾದ ಫೆಲೋಶಿಪ್ ಗೌರವ ಪ್ರಶಸ್ತಿ ಮುಂತಾದವುಗಳ ಬಗ್ಗೆ ಹೇಳುವುದು ಅಸಾಧ್ಯವಾದ ಮಾತು. ಭಾರತ ದೇಶ ಇಂದು ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯಾಗಲು ಅವರ ಕೊಡುಗೆ ಅಪಾರವಾಗಿದೆ. ವಿದೇಶಗಳಲ್ಲೂ ಪರಿಸರ, ಹವಾಮಾನ, ವಿಜ್ಞಾನ ಮತ್ತು ಕೃಷಿ ವಿಜ್ಞಾನ ಕ್ಷೇತ್ರದಲ್ಲಿ ಕೆಲಸ ಮಾಡಿ ತಮ್ಮ ಚಾಪು ಒತ್ತುತ್ತಿದ್ದಾರೆ ಮತ್ತು ಜಾಗತಿಕ ವಿಜ್ಞಾನಿಗಳ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಒಬ್ಬ ವ್ಯಕ್ತಿಯಲ್ಲಿ ದೇಶದ ಬಗ್ಗೆ ಇರುವ ಪ್ರೀತಿ ಮತ್ತು ಸೇವೆಗೈಯುವ ತುಡಿತ ಎಷ್ಟೆಲ್ಲ ಕೆಲಸ ಮಾಡಿಸಲು ಸಾಧ್ಯ ಅನ್ನುವುದಕ್ಕೆ ಡಾಕ್ಟರ್ ಸ್ವಾಮಿನಾಥನ್ ಅವರ ಜೀವನ ಎಲ್ಲರಿಗೂ ಮಾದರಿ. ದೇಶದ ಜನತೆ, ಅದರಲ್ಲೂ ರೈತಾಪಿ ಸಮುದಾಯ ಮತ್ತು ಕೃಷಿ ತಜ್ಞರು, ವಿಜ್ಞಾನಿಗಳು ಅವರ ತತ್ವ ಆದರ್ಶಗಳನ್ನು, ಕಾರ್ಯಕ್ಷೇತ್ರದ ಅನುಭವಗಳನ್ನು ಅಳವಡಿಸಿಕೊಂಡು ಅವರ ಮಾರ್ಗದಲ್ಲಿ ನಡೆಯುವುದೇ ಅವರಿಗೆ ಸಲ್ಲಿಸುವ ಕಾಣಿಕೆಯಾಗಿದೆ. ರೈತ ಬಂಧವರ, ಇದುವರೆಗೆ ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಎಂಎಸ್ ಸ್ವಾಮಿನಾಥನ್ ಅವರ ಜೀವನ ಮತ್ತು ಸಾಧನೆ ಈ ಕುರಿತು ಪರಿಚಯಾತ್ಮಕ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ವಿಜಿ ಬಾವಲತಿ ಮತ್ತು ಶ್ರೀದೇವಿ. ರೈತ ಬಂಧವರ, ಈಗ ಮೂಡಿಬಲ್ಲದೆ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತೆ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳು ಯಾವುದೇ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 31-32°C ಮತ್ತು ಕನಿಷ್ಠ ಉಷ್ಣಾಂಶ 16-17°C ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 72-74% ಮತ್ತು ಕನಿಷ್ಠ ಆರ್ದ್ರತೆ 35-37% ಇರುವ ಸಾಧ್ಯತೆ ಇದ್ದು, ಗಾಳಿಯ ವೇಗ ಸರಾಸರಿ 2-3 ಕಿಲೋಮೀಟರ್ ಪ್ರತಿ ಘಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮಾಹಿತಿಯನ್ನ ನೀಡಲಾಗಿದೆ. ಇನ್ನು ರೈತ ಬಾಂಧವರಿಗೆ ತಿಳಿಪಡಿಸುವುದೇನೆಂದರೆ, ನೀರಾವರಿ ಸೌಲಭ್ಯವಿದ್ದಲ್ಲಿ ಕಡಲೆ ಅಥವಾ ಜೋಳ ರಾಶಿಯಾದ ನಂತರ ಕಲ್ಲಂಗಡಿ ಬೆಳೆಯುವುದರಿಂದ ಉತ್ತಮ ಆದಾಯ ಪಡೆಯಬಹುದು.

1800425333 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ಕೇಳೋಣ ಚೌಡಕಿ ಪದಗಳನ್ನು. ಕುಷ್ಟಗಿ ತಾಲೂಕಿನ ತಗ್ಗಿಹಾಳ ಗ್ರಾಮದ ರಾಮಪ್ಪ, ಬಸಪ್ಪ ಹಾಗೂ ಸಂಗಡಿಗರಿಂದ. ನನ್ನ ಹೊಟ್ಟಿಲೆ ಅನೇ ಮಗುನಲ್ಲ ರಘುರಾಮ, ನನ್ನ ಹೊಟ್ಟಿಲೆ ಅನೇ ಮಗುನಲ್ಲ ರಾಮ, ತಾಯಂಬ ಕರುಣ ಏನಿನಗಿಲ್ಲ ರಾಮುರಾಮ, ತಾಯಂಬ ಕುರುತ ಏನಿನಗಿಲ್ಲ ರಾಮುರಾಮ, ತಾಯಂಬ ಕರುಣ ಏನಿನಗಿಲ್ಲ ರಘುರಾಮ, ಎಂಬ ಗುರುತಾಯಿಯಲ್ಲ ರಘುರಾಮ, ತಾಯಂಬ ಕೋನಾಯೇ ನಿನಗಿಲ್ಲೋ ರಾಮುರಾಮ, ತಾಯಂಬ ಗುರುತಾಯೇ ನಿನಗಿಲ್ಲೋ ರಾಮುರಾಮ. ಒಂದ ತಿಂಗಳ ಬಾಳಿ ಒಂದಿಯನ್ನು ಬರುತ್ತಾರದಿಯಲ್ಲಿ, ಎರಡಿಯಲ್ಲಿ ಒಂದಡಕ್ಕಿದ್ದ ಬಾಯಿ ಚಾಳ ರಘುರಾಮ, ಎರಡಿಯಲ್ಲಿ ಒಂದಡಕ್ಕಿದ್ದ ಬಾಯಿ ಚಾಳ ರಘುರಾಮ, ಒಂದ ತಿಂಗಳ ಬಾಳಿ ಒಂದೇನು ಬಯ ಚಾಳ, ಎರಡಿಯಲ್ಲಿ ಒಂದಡಕ್ಕಿದ್ದ ಬಾಯಿ ಚಾಳು ರಾಮುರಾಮ, ಎರಡಿಯಲ್ಲಿ ಒಂದಡಕ್ಕಿದ್ದ ಬಾಯಿ ಚಾಳು ರಾಮುರಾಮ, ಎರಡಿಯಲ್ಲಿ ಒಂದಡಕ್ಕಿದ್ದ ಬಾಯಿ ಚಾಳ ರಘುರಾಮ, ಎರಡಿಯಲ್ಲಿ ಒಂದಡಕ್ಕಿದ್ದ ಬಾಯಿ ಚಾಳ ರಘುರಾಮ, ಎರಡಿಯಲ್ಲಿ ಒಂದಡಕ್ಕಿದ್ದ ಬಾಯಿ ಚಾಳು ರಾಮುರಾಮ, ಎರಡಿಯಲ್ಲಿ ಒಂದಡಕ್ಕಿದ್ದ ಬಾಯಿ ಚಾಳು ರಾಮುರಾಮ, ಎರಡು ತಿಂಗಳ ಬಾಳಿ ಎರಡೆಯನ್ನು ಮಡಿದ್ದಾಳೆ ದೇವಿ, ಬಡಗೈಯ ಉಪ್ಪುವ ಎಳವಣಸಿಕಾಯೇ ರಾಮುರಾಮ, ಹೌದಮ್ಮ ಬಡಗೈಯ ಉಪ್ಪುವ ಎಳವಣಸಿಕಾಯೇ ರಾಮುರಾಮ, ಎಡಗೈಯ ಉಪ್ಪುವ ಎಳವಣಸಿಕಾಯೇ ರಘುರಾಮ, ಎಡಗೈಯ ಉಪ್ಪುವ ಎಳವಣಸಿಕಾಯೇ ರಘುರಾಮ, ಎಡಗೈಯ ಉಪ್ಪುವ ಎಳವಣಸಿಕಾಯೇ ರಾಮುರಾಮ, ಎಡಗೈಯ ಉಪ್ಪುವ ಎಳವಣಸಿಕಾಯೇ ರಾಮುರಾಮ, ಮೂರ ತಿಂಗಳ ಮಾಡಿ ಮೂರು ಮಡಿದ್ದಾರೆ ದೇವಿ, ಮೂಡಾಲ ಕೆಂಪುವ ಎಳೆಬಿಸಲು ರಘುರಾಮ, ಮೂಡಾಲ ಕೆಂಪುವ ಎಳೆಬಿಸಲು ರಘುರಾಮ, ಮೂಡಾಲ ಕೆಂಪುವ ಎ ಮಗಿ ಮಾವು ರಾಮುರಾಮ, ಮೂಡಾಲ ಕೆಂಪುವ ಎ ಮಗಿ ಮಾವು ರಾಮುರಾಮ, ನಾಲ್ಕು ತಿಂಗಳ ಮಾಡಿ ನಾಟ್ಯರು ಮಡಿದ್ದಾರೆ ದೇವಿ, ಕಾಕಿಯ ಅಣ್ಣ ಏಕಯ್ಯ ತುಂಬಾ ರಾಮುರಾಮ, ಕವಳಿಯ ಅಣ್ಣ ಏಕಯ್ಯ ತುಂಬಾ ರಘುರಾಮ, ಕಾಕಿಯ ಅಣ್ಣ ಏಕಯ್ಯ ತುಂಬು ರಾಮುರಾಮ, ಕವಳಿಯ ಅಣ್ಣ ಏಕಯ್ಯ ತುಂಬು ರಾಮುರಾಮ, ಕಾಕಿಯ ಅಣ್ಣ ಏಕಯ್ಯ ತುಂಬಾ ರಘುರಾಮ, ಕವಳಿಯ ಅಣ್ಣ ಏಕಯ್ಯ ತುಂಬಾ ರಘುರಾಮ, ಐದ ತಿಂಗಳ ಬಾಳಿ ಐದೇನು ಬಯ ಸಾಳ ದೇವಿ, ಕೊಯ್ದ ಮಲ್ಲಿಗೆಯ ಏನೇ ದಂಡೆ ರಾಮುರಾಮ, ಕೊಯ್ದ ಮಲ್ಲಿಗೆಯ ಏನೇ ದಂಡೆ ರಘುರಾಮ, ಕೊಯ್ದ ಮಲ್ಲಿಗೆಯ ಏನೇ ದಂಡೆ ರಾಮುರಾಮ, ಕೊಯ್ದ ಮಲ್ಲಿಗೆಯ ಏನೇ ದಂಡೆ ರಾಮುರಾಮ, ಕೊಯ್ದ ಮಲ್ಲಿಗೆಯ ಏನೇ ದಂಡೆ ರಘುರಾಮ, ಕೊಯ್ದ ಮಲ್ಲಿಗೆಯ ಏನೇ ದಂಡೆ ರಘುರಾಮ, ಆರು ತಿಂಗಳ ಬಾಳಿ ಆರೇನು ಬಯಸಾಳ ದೇವಿ, ಆರು ಗುರುವಾನ ಏಕನಿ ಮೊಸರು ರಾಮ ರಾಮ ಆರು ಗುರುವಾನ ಏಕನಿ ಮೊಸರು ಆರು ಗುರುವಾನ.